ಬೆಳೆಸ್ತಾ ಇದ್ದೀವಿ. ನಮ್ಮದೇ ಸ್ಥಳೀಯ ಬೀಜವನ್ನ ಮಾಡಿಕೊಂಡು ನಾವು ರಾಜಮುಡಿ ಭತ್ತನೇ ಬೆಳೆಸ್ತಾ ಇದ್ದೀವಿ. ಅಂದ್ರೆ ಇದು ಸಣ್ಣ ಭತ್ತ? ಹಾ, ಸಣ್ಣ ಭತ್ತ. ಎಲ್ಲದಕ್ಕೂ ಆಗುತ್ತೆ, ಊಟಕ್ಕೂ ಒಳ್ಳೇದೆ, ತಿಂಡಿಗಳನ್ನು ಮಾಡೋದಕ್ಕೂ ಒಳ್ಳೇದೆ, ಆಮೇಲೆ ಪಲಾವ್ ಎಲ್ಲ ಮಾಡ್ತಾರೆ, ಅದೆಲ್ಲದಕ್ಕೂ ಸಮೇತ ಇದು ಒಳ್ಳೆ ಅಕ್ಕಿ. ಅಂದ್ರೆ ಮೊದಲಿಗೆ ನಾವು ಸಸಿಮಡಿ ಮಾಡ್ಕೋಬೇಕಾಗುತ್ತೆ. ಹೌದು, ನೀವು ಸಸಿಮಡಿ ಮಾಡ್ಕೊಳ್ತೀರಾ? ನಾವೇ ಮಾಡ್ಕೊಳ್ಳೋದು. ಎಷ್ಟು ದಿನದ ಸಸಿ ನಾಟಿ ಮಾಡ್ಕೊಳ್ತೀರಾ? ನಾವೊಂದು 25-30. ಗದ್ದೆ ಹೇಗೆ ತಯಾರು ಮಾಡ್ಕೊಳ್ತೀರಾ? ಗದ್ದೆ ನಾವು ಫಸ್ಟ್ ಟ್ರ್ಯಾಕ್ಟರಲ್ಲಿ, ಆಮೇಲೆ ಟಿಲ್ಲರ್ ಇದೆ ನಮಗೆ, ಟಿಲ್ಲರಲ್ಲೇ ನಾವು ಉಳುಮೆ ಮಾಡೋದು, ಎಲ್ಲ ಹದ ಮಾಡ್ಕೊಳ್ತೀವಿ. ಹಾ, ಮಾಡ್ಕೊಳ್ತೀವಿ. ಗೊಬ್ಬರ? ಕೊಟ್ಟಿಗೆ ಗೊಬ್ಬರನ ಫಸ್ಟ್ ಹಾಕ್ತೀವಿ, ಅನಂತರ ನಾಟಿ ಆದ ನಂತರ ಎರೆಹುಳ ಗೊಬ್ಬರವನ್ನು ನಾವು ಅದಕ್ಕೆ ಬಳಸ್ತೇವೆ. ಕಂಪನಿ ಗೊಬ್ಬರ ಬಳಸಲ್ಲ? ಬಳಸಲ್ಲ. ಅಂದ್ರೆ ಸಾವಯವದಲ್ಲೇ ಮಾಡ್ತೀರ? ಹೌದು, ಪೂರ್ಣವಾಗಿ ಪೂರ್ಣವಾಗಿ ಸಾವಯವನೇ. ಭತ್ತದ ಬೆಳೆ ಮಾತ್ರ? ಭತ್ತದ ಬೆಳೆ ಮತ್ತೆ ತರಕಾರಿ, ಇವೆರಡಕ್ಕೂ ಸಾವಯವ ಗೊಬ್ಬರನೇ ಬಳಸ್ತಾರೆ. ಮತ್ತೆ ಈ ಜೀವಾಮೃತ ಇಂತರ ಏನಾದ್ರು ಮಾಡ್ತಾ ಇದೀವಿ? ಜೀವಾಮೃತದ ಒಂದು ಡ್ರಮ್ಗಳನ್ನ ಇಟ್ಕೊಂಡು, ಡ್ರಮ್ ಇಟ್ಕೊಂಡು ಮಾಡಿದೀವಿ. ಅದಕ್ಕೆ ತರಕಾರಿ ಎಲ್ಲ ಕೊಳೆತದು, ಆಮೇಲೆ ಈರುಳ್ಳಿ ಸಿಪ್ಪೆ, ಬೆಳ್ಳುಳ್ಳಿ ಸಿಪ್ಪೆ, ಪ್ರತಿ ಒಂದನ್ನು ಸಮೇತ ನಾವು ಸುಮ್ಮನೆ ಹಾಗೆ ಎಸೆಯೋದಿಲ್ಲ, ಎಲ್ಲವನ್ನು ಡ್ರಮ್ಮಿಗೆ ಹಾಕಿ ಅದೊಂದು 7 ದಿವಸ ಕೊಳ್ತ ಮೇಲೆ, ಆಮೇಲೆ ಅದಕ್ಕೂ ಸಗಣಿ, ಹಳೆಯದಾದ ತುಪ್ಪ, ಬೆಣ್ಣೆ ಏನಾದರೂ ಸ್ವಲ್ಪ ಕಪ್ಪು ಕಲರ್ ಬಂದುಬಿಡುತ್ತೆ ಫ್ರಿಜ್ಜಲ್ಲಿ ಇಟ್ಟಿರುವಾಗ, ಅದನ್ನೆಲ್ಲ ನಾವು ಜೀವಾಮೃತಕ್ಕೆ ಬಳಸಿಬಿಟ್ಟು ಆಮೇಲೆ ಗಿಡಗಳಿಗೆ ಹಾಕೋದು. ಗಿಡಗಳಿಗೆ ಹಾಕೋದ್ರಿಂದ ತುಂಬ ಫಲವತ್ತತವಾಗಿ ಇರುತ್ತೆ, ಪ್ಲಸ್ಸು ಉತ್ಪನ್ನಗಳನ್ನು ಜಾಸ್ತಿ ಮಾಡುತ್ತೆ. ಅಂದ್ರೆ ಇದೊಂದು ರೀತಿ ಜೀವಾಮೃತದ ಘಟಕನೂ ಆಯ್ತು, ಜೀವಸಾರ ಘಟಕನೂ ಆದ. ಹೌದು, ಎರಡೂ ರೀತಿ ಮಾಡ್ಕೊಳ್ತಾ ಇದ್ರಿ. ಒಂದು ತಿಂಗಳ ವಯಸ್ಸಿನ ಭತ್ತದ ಸಸಿಗಳನ್ನ ನಾಟಿ ಮಾಡ್ಕೊಳ್ತೀರಿ, ಆಮೇಲೆ ನೀರನ್ನ ಕಟ್ಟಬೇಕಾಗತ್ತೆ. ಹೌದು. ಎಷ್ಟು ಇಂಚ್ ಕಟ್ತೀರಾ ನೀರನ್ನ? ನೀರು ಒಂದು 3 ಇಂಚು. ನೀರಾವರಿ ಆಶ್ರಯ ಇದೆಯಾ? ಇಲ್ಲ, ನಮಗೆ ಅದೇ ಮಳೆ ಆಶ್ರಿತ ಬೆಳೆ. ನಾವು ಹೊಳೆಯಿಂದ ಕೃಷಿ ಇಲಾಖೆದು ಪೈಪ್ ಹಾಕಿ ನೀರು ತಗೊಂಡ್ಬಂದು ಅದಲ್ಲಿ. ಅಂದ್ರೆ ಅವರು ಪೈಪ್ಗಳೆಲ್ಲ ಕೊಟ್ಟಿದ್ದಾರೆ? ಹಾ, ಕೊಟ್ಟಿದ್ದಾರೆ. ಮತ್ತೆ ನಿಮ್ದು ಡೀಸೆಲ್ ಪಂಪ್ ಸೆಟ್ ಇಂತರ ಏನಾದರೂ ಇದೆ? ಅದರ ಮೂಲಕ ನೀರು? ಇಲ್ಲ, ನಾವು ಡೈರೆಕ್ಟ್ ಒಳಗೆ ಪೈಪ್ ಹಾಕಿ ಬಿಟ್ಕೋಬಹುದಾ? ಹೌದು, ಬಿಟ್ಕೊಂಡಿದ್ದೀವಿ. ಓಹ್, ನೇರವಾಗಿ ಬಿಟ್ಕೊಳ್ತಾ ಇದೀವಿ. ಏನು ಅಲ್ಲಿ ಅಂದ್ರೆ ಪೈಪ್, ಮೋಟಾರ್ ಪಂಪ್ ಬೇಕಾಗಲ್ಲ? ಬೇಕಾಗಲ್ಲ, ಪೈಪ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಆಮೇಲೆ ಹೊಳೆ ನೀರೆಲ್ಲ ಜಾಸ್ತಿ ಬಂದಾಗ ಪೈಪ್ ಕಟ್ ಆಗುತ್ತೆ. ಎರೆಗೊಬ್ಬರ ಈ ನಾಟಿ ಮಾಡಿದ ಎಷ್ಟು ದಿನಕ್ಕೆ ಕೊಡ್ತೀರ? ನಾಟಿ ಮಾಡಿ ಒಂದು 20 ದಿವಸದ ಒಳಗಡೆ, ಆಕ್ಚುಲಿ 8 ದಿವಸದ ಮೇಲೆ ಅಂತ ಹೇಳ್ತಾರೆ. ಅದೇ 20 ದಿವಸದ ಒಳಗಡೆ ಯೂರಿಯಾ ಗೊಬ್ಬರ ಕೊಡ್ರಿ ಅಂತ ಹೇಳ್ತಾರಲ್ಲ, ಮೇಲ್ ಗೊಬ್ಬರ ಆ ಸಂದರ್ಭದಲ್ಲಿ ನೀವು ಈ ಎರೆಗೊಬ್ಬರವನ್ನೇ ಹಾಕೋದು. ಹೌದು, ಅದು ಚೆನ್ನಾಗಿ ಚೆನ್ನಾಗೇ ಆಗಿರುತ್ತೆ. ಅದು ಗೊಬ್ಬರ ತರನೇ ಉಡಿ ಉಡಿ ಉಡಿ ಆಗಿರುತ್ತೆ. ಅದನ್ನ ಗೊಬ್ಬರ ಎರಚಿದಾಗೇನೆ ಎರಚಬಹುದು. ಕಳೆ ಏನಾದ್ರು ತೆಗಿಬೇಕಾಗತ್ತ? ಕಳೆ ನಾವು ತೆಗೆಯಲ್ಲ, ಅಂದ್ರೆ ನಾವು ಉಳುಮೆಯನ್ನ ಚೆನ್ನಾಗಿ ಮಾಡಿರ್ತೀವಿ, ಕಳೆ ಏನು ಬರೋದಿಲ್ಲ, ಕಳೆ ಬರೋದಿಲ್ಲ. ಮತ್ತೆ ನೀರ್ ನಿಲ್ಸಿರ್ತೀರ? ನೀರು 2-3 ಅಂಗಳ ನೀರ್ ನಿಲ್ಸಿರ್ತೀವಿ. ಮೊದಲೇ ನಾವು ಹದ ಮಾಡ್ಬೇಕಾದ್ರೆ ನೀರು ನಿಲ್ಸಿಬಿಟ್ಟೇ ಮಾಡ್ಬೇಕು, ಆವಾಗ ಕಳೆ ಬಂದಿದೆಲ್ಲ ಸತ್ತು ಚೆನ್ನಾಗಿ ಬರುತ್ತೆ. ಈ ಕೀಟ ರೋಗ ಇಂಥವೇನಾದ್ರೂ ಕಾಣಿಸ್ಕೊಳ್ತಾವ? ಮೊದಲು ಇತ್ತು ಸೈನಿಕ ಹುಳ ಅದು ಇದು ಅಂತ ಹೇಳ್ತಾ ಇದ್ರು, ಅದು ಇತ್ತು. ಆವಾಗ ಏನ್ ಮಾಡಿದೀವಿ, ನೆಲ್ಲಿ ಗಿಡದ ಕೊಂಬೆನ ತಕೊಂಡು ಬೆಳಗ್ಗೆ ಬೀಸ್ಕೊಂಡು ಬರಬೇಕು, ಆವಾಗ ಹುಳ ಎಲ್ಲ ಕೆಳಗೆ ಬೀಳುತ್ತೆ, ನೀರು ಕಟ್ಟಾಗತ್ತಿಗೆ ನೀರಿಗೆ ಬಿದ್ದು ಸತ್ತೋಗುತ್ತೆ. ಹಾಗೆ ಮಾಡಿದ್ವಿ ಫಸ್ಟು. ಆಮೇಲೆ ಇವಾಗ ನಮ್ದು ಸಾವಯವ ಗೊಬ್ಬರ ಆದ್ರಿಂದ ಅದಕ್ಕೆ ಪವರ್ ಬಂದಿದೆ, ಹುಳಗಳನ್ನು ಸಾಯಿಸುವತ್ತು ಈ ದೇವರದಿಂದ ಇವಾಗ ಹುಳದ ಕಾಟ ತುಂಬಾ ಕಡಿಮೆ ಅಂತ ಹೇಳ್ಬಹುದು. ಮತ್ತೆ ಕೊಯ್ಲಿಗಿಂತ ಎಷ್ಟು ದಿನ ಮುಂಚೆ ನೀರು ತೆಗಿತೀರ? ಕೊಯ್ಲು ಅದು ಭತ್ತ ಬೆಳೆದಿರ್ಬೇಕು, ಮತ್ತೆ ಹಳದಿ ಮಣ್ಣಕ್ಕೆ ತಿರುಗಿರ್ಬೇಕು. ಆ ಸಂದರ್ಭದಲ್ಲಿ ನೀರೆಲ್ಲ ಬಸ್ತು ಬಿಡ್ತೀರಿ? ಬಸ್ತು ಬಿಟ್ಟು ಆಮೇಲೆ ಒಂದು 15 ದಿನ ಬಿಡ್ಬೇಕಾಗತ್ತೆ. ಹೌದು, 15 ಬೇಡ, ಒಂದ್ ವಾರ ಸಾಕು. ಒಂದ್ ವಾರ ಸಾಕು. ನಮ್ದು ಮರಳು ಭೂಮಿ, ನೀರು ನಿಲ್ಲಲ್ಲ, ಕಡಿಮೆ ನೀರು ನಿಲ್ಸದೆ ನಿಮಗೆ ಕಷ್ಟ ಕಷ್ಟ ಆಗುತ್ತೆ. ಹಾಗಾಗಿ 3 ಅಂಗಳ ನಿಲ್ಲಿಸ್ತೀರ? ಸ್ವಲ್ಪ ಹೆಚ್ಚಿಗೆ ನಿಲ್ಲಿಸ್ತೀರ, ಅದು ಹಿಂಗೋಗ್ಬಿಡುತ್ತೆ. ಹೌದು. ಎಷ್ಟು ದಿನಕ್ಕೆ ಕೊಯ್ಲಿಗೆ ಬರುತ್ತೆ ರಾಜಮುಡಿ? ದಿವಸ ಒಂದು 3 ತಿಂಗಳಾದ್ರೂ ಬೇಕು. ಹೌದು. ಸಾಧಾರಣವಾಗಿ ನಮ್ಮ ಕೊಡಗು ಜಿಲ್ಲೆ ಮಳೆ ಆಶ್ರಯದಲ್ಲಿ ಅಂದ್ರೆ ಯಾವ ತಿಂಗಳಲ್ಲಿ ನಾಟಿ ಮಾಡ್ತೀರಾ? ಜುಲೈ 20ರೊಳಗೆ ನಾಟಿ. ಅಂದ್ರೆ ಜೂನ್ ಮಧ್ಯಭಾಗದಲ್ಲಿ ಮಡಿ ಮಾಡ್ಕೊಳ್ತೀರ? ಹೌದು ಹೌದು. 1 ತಿಂಗಳು ಅಂದ್ರೆ ಜುಲೈ ಮಧ್ಯಭಾಗದಲ್ಲಿ 17-22 ತಾರೀಕಿಗೆಲ್ಲ ಹಾಕ್ಬಿಡ್ತೀವಿ. ಜೂನ್ ಮಧ್ಯದಲ್ಲಿ ಸಸಿ ಮಡಿ ಮಾಡ್ಕೊಳ್ತೀವಿ, ಜುಲೈ ಮಧ್ಯದಲ್ಲಿ ನಾಟಿ ಮಾಡ್ಕೊಳ್ತೀರಾ? ಮಳೆನ ನಂಬ್ಕೊಂಡು ಮಾಡಲ್ಲ, ಮಳೆ ನೀರನ್ನ ನಂಬ್ಕೊಂಡು ಇರೋದ್ರಿಂದ ನಾವು ಆದಷ್ಟು ಬೇಗ ಸಸಿ ಮಾಡಿ ಮಾಡಕ್ಕೆ ತಯಾರು ಮಾಡ್ಕೊಂಡು. ಮಳೆ ನೀರು ಇದ್ದೇ ಇರುತ್ತೆ ಮಳೆಗಾಲದಲ್ಲಿ? ಇಲ್ಲ, ಸಮಸ್ಯೆ ಇರುತ್ತೆ ಮಳೆಗಾಲಲ್ಲಿ ಏನಿಲ್ಲ. ಬೇರೆ ಟೈಮು ಕಾಫಿಗೆಲ್ಲ ಹೋಗಿ ಆಗೋದಿಲ್ಲ, ಮಳೆ ನೀರು ಇಲ್ಲ. ಎಷ್ಟು ವರ್ಷದಿಂದ ಈ ಸಾವಯವ ಗೊಬ್ಬರವನ್ನೇ ಬಳಸಿ ಮಾಡ್ತಾ ಇದ್ದೀರಾ? ನಾವೊಂದು 15-16 ವರ್ಷ ಆಯ್ತು. ಅದಕ್ಕಿಂತ ಮುಂಚೆ ರಾಸಾಯನಿಕ ಹಾಕ್ತಾ ಇದ್ವಿ. ಅವಾಗೂ ಈಗೂ ಏನಾದರೂ ಇಳುವರಿಯಲ್ಲಿ ವ್ಯತ್ಯಾಸ ಆಗಿದೆಯಾ? ಇಳುವರಿಯಲ್ಲಿ ಫಸ್ಟ್ ಟೈಮ್ ಕಡಿಮೆ ಬಂತು, ಆದರೂ ಮಾರಾಟಕ್ಕೆಲ್ಲ ನಮಗೋಸ್ಕರ ಆರೋಗ್ಯಕ್ಕೋಸ್ಕರ ನಾವು ಇದನ್ನೇ ಬಳಸೋಣ. ಹಸ್ಬೆಂಡ್ ಹಾಕಕ್ಕೆ ನೋಡಿದ್ರು, ನಾನು ಬೇಡ ಹಾಕ್ಬೇಡಿ ನಾವೇ ಬಳಸೋದಂದ ಬೇಡ ಅಂತೇಳಿ ಇದು ಮಾಡಿಬಿಟ್ಟು ಅಲ್ಲಿಂದ ಆಮೇಲೆ ಹಾಕಿಲ್ಲ. ಒಂದು ವರ್ಷ ಮಾತ್ರ ಬೇರೆಯವ್ರದ್ದು ಗದ್ದೆ ನೋಡ್ಬಿಟ್ಟು ಓ ನಮಗೂ ಹಿಂಗಾಗೋಯ್ತಲ್ಲ ಅಂತೇಳಿ ಅವರು ಹಾಕಿದ್ದಾರೆ. ಆಮೇಲೆ ನಾನು ನೆಕ್ಸ್ಟ್ ಇಯರಿಗೆ ಬೇಡ ಅಂತ ಹೇಳಿದ ಮೇಲೆ ಮತ್ತೆ ಹಾಕಿಲ್ಲ ಅವರು. ಅಂದ್ರೆ 2 ಎಕರೆ ಅಂದ್ರೆ ಎಷ್ಟು ಕ್ವಿಂಟಲ್ ಬರಬಹುದು ಅಂತೀರಿ ಇಳುವರಿ? 15-ರಿಂದ ಒಂದು 18-20 ಕ್ವಿಂಟಲ್ ಒಳಗೆ ಬರಬಹುದು. ಒಳ್ಳೆ ಇಳುವರಿ ಮತ್ತೆ ಸಾವಯವ. ಹೌದೌದು. ಮತ್ತೆ ಮಾರಾಟ ಏನಾದ್ರು ಮಾಡ್ತೀರಾ? ಇಲ್ಲ, ಮಾರಾಟ ಮಾಡ್ತಿದ್ದೋ ಅಕ್ಕಿ ಅಲ್ಲ. ಅದಕ್ಕೆ ವಿಶೇಷವಾದ ಬೆಲೆ ಸಿಗದ? ಸಾವಯವ ಸಿಗಬೇಕು ಆಕ್ಚುಲಿ. ಆರ್ಗ್ಯಾನಿಕ್ ಅಂತ ಹೇಳೋದಕ್ಕೆ ಸ್ವಲ್ಪ ಒಳ್ಳೆಯ ಐಟಮ್ ಅಂತೇಳಿ ಕೊಡಬೇಕು, ಕೊಡ್ತಾ ಇಲ್ಲ. ಕೇಳಿದರೆ ಅಷ್ಟು ರೇಟು ನಮಗೆ ಅಂಗಡಿ ಇಷ್ಟು ಸಿಗುತ್ತೆ ಅಂತ. ನಾವು ಮತ್ತೆ ಹಸಿಗೆಲ್ಲ ಹಾಕ್ತೀವಿ, ತೌಡು ಮತ್ತೆ ನುಚ್ಚು ಎಲ್ಲ ಮಿಕ್ಸ್ ಮಾಡಿ ಹಸಿಗೆ ಕೊಡ್ತೀವಿ. ಇನ್ನು ಹಣ್ಣಿನ ಬೆಳೆಗಳು ಕೂಡ ಇದಾವೆ. ಹೌದು. ವಿಶೇಷವಾಗಿ ಯಾವ್ಯಾವ ಹಣ್ಣಿನ ಬೆಳೆಗಳಿದಾವೆ? ಮೊದಲು ಕಿತ್ತಳೆ, ಆಮೇಲೆ ಕಿತ್ತಳೆ. ಎಷ್ಟು ಮರ ಇದಾವೆ? ಕಿತ್ತಳೆ ಒಂದು 50 ಮರ ಇದೆ. ಓಹೋ. ಅದಕ್ಕೆ ಫಸಲು ಬಿಡೋದು 6-7 ಬಿಡ್ತಾ ಇದೆ. ಬಿಡ್ತಾ ಇದೆ. ಯಾವ ಕಾಲದಲ್ಲಿ ಕೊಯ್ಲಿ ಬರುತ್ತೆ? ಈಗ ಡಿಸೆಂಬರ್ಗೆ ಬರಬಹುದು. ಚಳಿಗಾಲದಲ್ಲಿ ಬರುತ್ತೆ. ರುಚಿ ಚೆನ್ನಾಗಿರುತ್ತೆ? ಇರುತ್ತೆ. ನೀವೇ ಬೆಳೆಸ್ಕೊಳ್ತೀರೋ ಮಾರಾಟನೂ ಮಾಡ್ತೀರಾ? ಸದ್ಯಕ್ಕೆ ನಾವೇ. ಪಕ್ಷಿಗಳು ಬಿಡ್ಬೇಕಲ್ಲ, ಪಕ್ಷಿಗಳ ಬಾಯಿಂದ ತಪ್ಪಿಸಿ ನಾವೇ ತಿನ್ಬೇಕು. 55 ಗಿಡ ಮತ್ತೆ ಹಾಕಿದೀವಿ ಕಿತ್ತಲೆದು. ಆಮೇಲೆ ಬಾಳೆ, ಪಪ್ಪಾಯ. ಬಾಳೆನೂ ಬಾಳೆ ಇದೆ. ಬಾಳೆ ಇದೆ, ಪಚ್ಚೆ ಬಾಳೆ, ನೇಂದ್ರ. ಅವೆಲ್ಲ ಸ್ವಂತ ಬಳಕೆಗೆ? ಸ್ವಂತ ಬಳಕೆ. ಪಚ್ಚೆ ಬಾಳೆ ಎಲ್ಲ ಯಾರ ಬಂದಾಗ ಕೊಡ್ತೀವಿ ನಾವು. ಮಾವು ಮಾರಾಟ ಅಂತೂ ಮಾರಲ್ಲ. ಮಾವು ಇದೆ, ಮಾವು ಇದೆ, ಹಲಸು ಇದೆ, ಸೀಬೆ ಸೀಬೆ ಇದೆ. ಅವೆಲ್ಲ ಈ ಜಾಸ್ತಿ ಮಳೆ ಬೀಳಿದ್ರು ಬರುತ್ತವ? ಬರುತ್ತೆ, ಅಂದ್ರೆ ಟೇಸ್ಟ್ ಚೆನ್ನಾಗಿರಲ್ಲ. ಮತ್ತೆ ಬೆಣ್ಣೆ ಹಣ್ಣು ಅಂತಾರೆ, ಅವು ಇದಾವೆ? ಇದೆ. ಅವು ಎಷ್ಟು ಮರ ಇದಾವೆ? ಒಂದು 10-15 ಮರ ಇದೆ. ಸ್ವಂತಕ್ಕೆ ಬಳಸ್ಕೊಳ್ತಾರೆ ಅಥವಾ? ಸ್ವಂತಕ್ಕೆ. ಅದು ಸಮೇತ ಪಕ್ಷಿಗಳು ಯಾವುದು ಬಿಡಲ್ಲ ಈಗ. ಇವಾಗಂತೂ ತುಂಬಾ ಕಷ್ಟ. ಹಣ್ಣು ಗಿಡಗಳು ಇದೆ ಅಂತ ಹೇಳ್ಬೋದು ಅಷ್ಟೇ, ಬಿಟ್ಟು ಇನ್ನು ನಮಗೆ ತಿನ್ನಕ್ಕೆ ಸಿಗೋದಿಲ್ಲ. ರಾಂಬುಟಾನ್ ಇದೆ ಅಂತ ಹೇಳಿ. ರಾಂಬುಟಾನ್ ಇದೆ. ಅವು ಎಷ್ಟು? ಲಕ್ಷ್ಮಣ ಫಲ ಇದೆ. ರಾಂಬುಟಾನ್ ಎಷ್ಟು ಇದಾವೆ? ರಾಂಬುಟಾನ್ ಒಂದು 10 ಗಿಡ ಇದೆ. ಅದರಲ್ಲಿ ಫಸಲಿಗೆ ಬಂದಿದ್ದು ಒಂದು. ಅದು ಚಳಿಗಾಲದಲ್ಲಿ ಅಲ್ವಾ ಬಿಡೋದು? ಇವಾಗ ಅದು ಚಳಿಗಾಲದಲ್ಲಿ ಬರುತ್ತೆ. ಚೆನ್ನಾಗಿರುತ್ತೆ, ಒಳ್ಳೆ ಬೇಡಿಕೆ ಇದೆ ಮಾರ್ಕೆಟ್ ಅಲ್ಲಿ. ಹೌದು ಹೌದು. ನೀವೇನು ಮಾರಾಟ ಮಾಡಲ್ಲ? ಮಾರಾಟ ಮಾಡಲ್ಲ. ಸ್ವಂತಕ್ಕೆ ಮಾತ್ರ? ಸ್ವಂತಕ್ಕೆ ಮಾತ್ರ. ಅದನ್ನೆಲ್ಲ ನಾನು ಆರ್ಗ್ಯಾನಿಕಲ್ಲೇ ಬೆಳೆಸೋದು. ಅದಕ್ಕೆ ಯಾವುದು ಕಂಪ್ನಿ ಗೊಬ್ಬರ ಹಾಕ್ತಾ ಇಲ್ಲ, ಯಾಕಂದ್ರೆ ನಾವೇ ತಿನ್ನೋದಕ್ಕೋಸ್ಕರ. ಸಾವಯವ ರೀತಿಯಲ್ಲೇ ನೀವು ಬೆಳ್ಕೊಳ್ಳೋದು. ಅಲಂಕಾರಿಕ ಗಿಡಗಳು ಇದಾವೆ? ಇದಾವೆ. ಯಾವ್ಯಾವ ಇದಾವೆ ಅಲಂಕಾರಿಕ ಗಿಡಗಳು? ಯಾವ್ದು ಇದೆ ಅಂತ ಹೇಳುವಂಗಿಲ್ಲ. ಆಂಥೋರಿಯಂ ಒಂದು ಬಿಟ್ಟು ಎಲ್ಲ ವೆರೈಟಿಗಳು ಇವೆ. ಬೇರೆ ಬೇರೆ ಸೇವಂತಿಗೆ, ಚೆಂಡು ಹೂವು. ಚೆಂಡು ಚೆಂಡುವಲ್ಲೆಲ್ಲ ಒಂದು 7-8 ವೆರೈಟಿ ಇದೆ. ಮಲ್ಲಿಗೆ? ಮಲ್ಲಿಗೆ ಇದೆ. ಮಲ್ಲಿಗೆಯಲ್ಲಿ ಹಾಗೆ 3 ವೆರೈಟಿ ಇದೆ. ನಿಮ್ಮ ಮನೆಗೆ ಒಳ್ಳೆ ಹೂವು ಆಗುತ್ತೆ? ಹೂವು. ಮಾರಾಟಕ್ಕೇನು ಕೊಡಲ್ಲ? ಇಲ್ಲ ಇಲ್ಲ. ಮತ್ತೆ ಈ ಕೃಷಿ ಹೊಂಡನು ಮಾಡ್ಕೊಂಡಿದೀವಿ ಅಂತ. ಹೌದು. ಅದೇನು ಕೃಷಿ ಇಲಾಖೆಯವರು? ಕೃಷಿ ಇಲಾಖೆಯಿಂದ ಕೊಟ್ಟರು. ಚೆನ್ನಾಗಿ ನೀರು ಅದರಲ್ಲಿ ಶೇಖರಣೆ ಆಗುತ್ತಾ? ಶೇಖರಣೆ ಆಗುತ್ತೆ, ಆದ್ರೆ ಬೇಸಿಗೆ ಟೈಮಲ್ಲಿ ಅದು ನೀರು ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ನಾವು ಅದು ಸಮೇತ ಗದ್ದೆಗೆ ಹೇಗೆ ನಾವು ಹೊಳೆಯಿಂದ ನೀರು ಡೈರೆಕ್ಟ್ ಬಿಟ್ಟುಕೊಳ್ತೀವಿ, ಹಾಗೆ ಕೆರೆಗೂ ಸಮೇತ ನೀರನ್ನು ಡೈರೆಕ್ಟ್ ಆಗಿ ಬಿಡ್ತೀವಿ, ಸಂಗ್ರಹಣೆ ಮಾಡ್ಕೊಳ್ಳೋದು. ಕೃಷಿ ಹೊಂಡದಲ್ಲಿ ಈ ಮೀನಿಗಿನ ಸಾಕೋದಕ್ಕೆ ಆಗುತ್ತೆ? ಅದರಲ್ಲಿ ಆಗುತ್ತೆ. ಅದೇ ಈಗ ಮಳೆಗಾಲದಲ್ಲಿ ಫುಲ್ ನೀರು ಇರುತ್ತೆ, ಆಮೇಲೆ ಅದೇ ಬೇಸಿಗೆ ಟೈಮಲ್ಲಿ ನೀರು ಕಡಿಮೆ ಆಗುತ್ತೆ. ಅದು ಹೊಳೆ ಪಕ್ಕದಲ್ಲಿ ಕೆರೆ ಇರೋದ್ರಿಂದ ಹೊಳೆ ನೀರು ಸ್ವಲ್ಪ ಮರಳು ಬೇರೆ ಅಲ್ಲ, ಅದು ಎಲ್ಲ ಹಿಂಗೋಗುತ್ತೆ. ಆ ತಳಕ್ಕೆ ಪಾಲ್ತಿನ್ ಚೀಲ ಎಲ್ಲ ಹಾಕ್ತಾರಲ್ಲ, ಅದು ಹಾಕಿಲ್ಲ? ಇಲ್ಲ ಇಲ್ಲ, ಅದೇ ಪಾಲ್ತಿನ್ ಹಾಳೆ ಹಾಕ್ತಾರಲ್ಲ? ಇಲ್ಲ ಮಾಡಿಲ್ಲ. ಇಲ್ಲ, ನೀರು ಹಿಂಗಂಗೆ ಮಾಡಿದಾರೆ ನೀವು. ಮತ್ತೆ ಮೀನು ಮರಿಗಳು ಯಾವಾಗ ಬಿಡ್ತೀರ? ಮೀನು ಮರಿ ಜೂನ್ ತಿಂಗಳಲ್ಲಿ ನಾವು ಬಿಟ್ಟಿದೀವಿ, ಸ್ವಲ್ಪ ಸಿಕ್ತು. ಮಾರಾಟ ಮಾಡಕ್ ಹೋಗಲ್ಲ ಸ್ವಂತ ಬಳಕೆಗೆ? ಏನು ನಾನು ಎಲ್ಲ ಬೆಳೆಸೋದೇನಂದ್ರೆ ನಮ್ಮ ಮನಸ್ಸು ಖುಷಿಗೋಸ್ಕರ. ಈಗ ಮೀನು ಸಾಕಿದ್ರೆ ನಾವು ಹೋಗಿ ಮೀನನ್ನ ನೋಡಿದ್ರೆ ಒಂಥರ ಏನೋ ಒಂದು ಸಂತೋಷ ಸಂತೋಷ. ಹೂವಿನ ಗಿಡಗಳು ಸಮೇತ ಅದನ್ನ ನೋಡಿದ್ರೆ ಓ ಇದು ಈ ತರದ್ದು, ಇದು ಹೀಗಿದೆ ಹೀಗಿದೆ ಅಂತ. ನಾ ಜೇನು ಸಾಕಣೆ ಸಮೇತ ಮಾಡ್ತಾ ಇದ್ದೀನಿ. ಎಷ್ಟು ಪೆಟ್ಟಿಗೆ ಇದಾವೆ? 15 ಪೆಟ್ಟಿಗೆ ಇದೆ. ಅದರಲ್ಲಿ 7 ಇತ್ತು ಸರ್, ಇವಾಗ 3 ಪೆಟ್ಟಿಗೆಯಲ್ಲಿ ಇದೆ. 2 ಮುಜೆಂಟಿ ಜೇನು ಇದೆ, ಒಂದೇ ಇಂಡಿಕಾ ಜೇನು. ಮುಜೆಂಟಿ ಜೇನುಗೂ ಇಂಡಿಕಾ ಜೇನುಗೂ ಏನು ವ್ಯತ್ಯಾಸ? ಮುಜೆಂಟಿ ಜೇನು ಚಿಕ್ಕದು, ಕಚ್ಚೋದಿಲ್ಲ, ಸಾಧು ಸಾಧು ಅಂದ್ರೆ ಸುಮ್ಮನೆ ಅದು ಬಂದು ಮುತ್ಕೊಳ್ತೆ ಅಷ್ಟೇ. ಇದು ಸ್ವಲ್ಪ ಚುಚ್ಚುತ್ತೆ. ಸಮಾಧಾನದಲ್ಲಿ ಕೆಲಸ ಮಾಡಿದ್ರೆ ಅದು ಸಮೇತ ಏನು ಮಾಡಲ್ಲ. ನಾನು ಸುಮಾರು 5-6 ಪೆಟ್ಟಿಗೆಗೆ ಜೇನು ನೋಣ ಸೇರಿಸಿದ್ದೀನಿ. ಆದರೂ ಅದು ಈ ವರ್ಷ ಮಳೆ ಜಾಸ್ತಿ ಆಯಿತು, ಆಮೇಲೆ ಹೂಗಳು ಸಿಕ್ಕಲ್ಲ, ಏನು ಗೊತ್ತಿಲ್ಲ. ಎಲ್ಲರದು ಕಂಪ್ಲೇಂಟ್ ಅದೇ, ಎಲ್ಲ ಹುಳಗಳು ಹಾರಿ ಹೋಗಿದೆ, ಮಳೆ ಜಾಸ್ತಿ ಆಗಿದೆ, ಮಳೆ ಜಾಸ್ತಿ ಆಗಿ. ಆಮೇಲೆ ಅದರ ಮೇಂಟೆನೆನ್ಸ್ ಸರಿ ಗೊತ್ತಾಗಿಲ್ಲ. ಮಳೆಗಾಲದಲ್ಲಿ ಸ್ವಲ್ಪ ಅದಕ್ಕೆ ಆಹಾರ ಕೊಡ್ಬೇಕು. ಈ ಸಕ್ಕರೆ ಪಾಕ ಅಂತ ಹೌದು, ಆ ರೀತಿ ಮಾಡ್ತೀರ ನೀವು? ಮಾಡಿಲ್ಲ ನಾವು. ಮತ್ತೆ ಇನ್ನೊಂದ್ ಏನಂದ್ರೆ ಅದ್ರ ಕ್ಲೀನಿಂಗ್ ಎಲ್ಲ ಹೇಗೆ ಏನು ಗೊತ್ತಿತ್ತಿಲ್ಲ. ಈಗ ನಮಗೆ ತರಬೇತಿ ಚಟ್ಟಲಿ ಫಾರ್ಮ್ ಅಲ್ಲಿ ಕೊಟ್ರು, ತುಂಬಾ ಚೆನ್ನಾಗಿ ಗೊತ್ತಾಯ್ತು. ಅವರು ಮತ್ತೆ ಪೊನ್ನಂಪೇಟೆಗೂ ಕರ್ಕೊಂಡೋಗಿ ಅಲ್ಲಿ ಕೆಂಚರೆಡ್ಡಿ ಸರ್ ಅವರು ಸಮೇತ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಜೇನು ಕೃಷಿ ಪ್ರೊಫೆಸರ್ ಹೌದು, ಅವರು ಕೊಟ್ಟಿದ್ದಾರೆ. ಇವಾಗ ಎಲ್ಲ ಚೆನ್ನಾಗಿ ಗೊತ್ತಾಯ್ತು, ಗೊತ್ತಿತ್ತು. ಅದು ಹೇಗೆ ಏನು ಯಾವ ಟೈಮಲ್ಲಿ ಮಾಡಬೇಕು ಎಲ್ಲ ಗೊತ್ತಿತ್ತಿಲ್ಲ ನಮಗೆ, ಇವಾಗ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಜೇನು ಕೃಷಿಯಿಂದ ಅನುಕೂಲ ಬೆಳೆಗಳಿಗೆ ತುಂಬಾ ಅನುಕೂಲ. ಏನು ಹೇಗೆಂದ್ರೆ ಪರಾಗಸ್ಪರ್ಶ ಮಾಡಿ ಉತ್ಪತ್ತಿ ಮಾಡೋದೇ ಅದು. ಆದ್ದರಿಂದ ಜೇನು ನಮಗೆ ತಿನ್ಲಿಕ್ಕೆ ಸಿಗಲಿದ್ಲೋ ಅಂದ್ರು ನಾವು ಜೇನನ್ನ ಸಾಕಣೆ ಆದ್ರೂ ಮಾಡಲೇಬೇಕು. ತುಂಬಾ ಅನುಕೂಲ ಇದೆ. ತುಪ್ಪಕ್ಕಾಗಿ ಅಲ್ದಿದ್ರು ಪರಾಗಸ್ಪರ್ಶಕ್ಕಾದ್ರೂ ಮಾಡ್ಲೇಬೇಕು. ನಮ್ಮ ವಾತಾವರಣ ಚೆನ್ನಾಗಿರುತ್ತೆ. ಚಟುವಟಿಕೆ ಹೌದು, ಕೆಮಿಕಲ್ ಎಲ್ಲ ಬಳಸಿದ್ರೆ ಅದು ಇರೋದಿಲ್ಲ, ಹುಳಗಳು ಸತ್ತೋಗುತ್ತೆ. ನೀವು ಸಾವಯವ ರೀತಿಯಲ್ಲೇ ಮಾಡೋದು ಹೆಚ್ಚು ಕಡಿಮೆ. ಹೌದು, ಅದನ್ನು. ಮತ್ತೆ ಕಾಡು ಮರಗಳು ಮೇನ್ ಬೇಕು. ಮೊದಲಿನ ಕಾಲದ ಕಾಡು ಮರಗಳು ಹೌದು, ಹೂ ಬಿಡುವಂತ ಮರಗಳನ್ನ ಆದಷ್ಟು ಬಳಸ್ಬೇಕು. ಮತ್ತೆ ಎರೆಗೊಬ್ಬರದ ತೊಟ್ಟಿಗಳು ಇದಾವೆ. ಹೌದು, ಎಷ್ಟಿದಾವೆ? 2 ತೊಟ್ಟಿ ಇದೆ, 2 ಜೋಡಿ ತೊಟ್ಟಿ. ಜೋಡಿ ಅದು 12 ಅಡಿ ಉದ್ದ, 4 ಅಡಿ ಆಗಲ್ಲ. ಮತ್ತೆ 1-3 ಅಡಿ ಎತ್ತರ ಇರುತ್ತೆ. ಅದಕ್ಕೆ ಕೃಷಿ ತ್ಯಾಜ್ಯಗಳು ತುಂಬತೀರ? ಹೌದು ಹೌದು. ಹುಳುಗಳೆಲ್ಲಿಂದ ತಂದ್ರಿ? ಫಸ್ಟ್ ಎರೆ ತೊಟ್ಟಿ ಮಾಡುವಾಗ ಎಲ್ಲೋ ಮಂಡ್ಯದಿಂದ ತಂದಿದ್ರು ಅಂತ ಹೇಳಿದ್ರು ಇಲಾಖೆಯವರೆ ಕೊಟ್ರ ಕೃಷಿ ಇಲಾಖೆ. ಅದೊಂದು ಯಾವ್ದೊಂದು ಬೇರೆ ಸ್ಕೀಮ್ ಬಂದಿರುವಾಗ ಟಾರ್ಪಲ್ ಟೈಪ್ ಅಲ್ಲಿ ಬಂದಿತ್ತು, ಬಾಸ್ಕೆಟ್ ಟೈಪ್ ಆಗಿ. ಆವಾಗ ಅವರು ಹುಳ ತಂದು ಬಿಟ್ರು. ಆಮೇಲೆ ನಾವು ಸಿಮೆಂಟ್ ಮಾಡಿದ ಮೇಲೆ ಅದರಿಂದನೇ ಅಲ್ಲಿ ಹುಳಗಳ ಬಿಟ್ಟು ನೀವು ಮಾಡ್ತಾ ಇದ್ರಿ? ಈಗ ಸತತವಾಗಿ ಮಾಡ್ತಲೇ ಇದ್ದೀರ? ಹೌದು, ಮಾಡ್ತಾ ಇದ್ದೀವಿ. ಅಂದ್ರೆ ಒಂದು ಹುಳುಗಳು ತಿಂತಾರುವಾಗ ಇನ್ನೊಂದನ್ನ ತುಂಬಿಸ್ಬೇಕು. ತುಂಬಿ ಅದು ಅರ್ಧಂಬರ್ಧ ಕಳೆದ ಮೇಲೆ ಬರ್ತವೆ. ಆ ಜೋಡಿ ಇದ್ದಿರೋದ್ರಿಂದ ಮಧ್ಯದಲ್ಲಿ ಹೋಲ್ ಇಟ್ಟಿರ್ತೀವಿ, ಆ ಹೋಲಿಂದ ಅದು ಬಂದೇ ಬರುತ್ತೆ, ಬಂದ್ಬಿಡುತ್ತೆ. ನಾವು ಸೇರಿಸಬೇಕಾಗಿಲ್ಲ. ಈಗ ಬೇರೆಯವ್ರಿಗೆ ಕೊಡ್ಬೇಕಾದ್ರೆ ನಾವು ಸಗಣಿಯನ್ನ ಬಾಲ್ ಟೈಪ್ ಮಾಡಿಬಿಟ್ಟು ಅದ್ರ ಒಳಗಡೆ ಇಟ್ಟರೆ, ಗೊಬ್ಬರದ ಒಳಗಡೆ ಇಟ್ಟರೆ ಎಲ್ಲ ಬಂದು ಅದಕ್ಕೆ ಸೇರ್ಕೊಳ್ತದೆ. ಅದನ್ನೇ ನಾವು ಬೇರೆಯವರಿಗೆ ಮಾರಾಟ ಮಾಡೋದು. ನಾವು ತ್ಯಾಜ್ಯಗಳು ತುಂಬಿದ ತಕ್ಷಣ ಹುಳುಗಳನ್ನ ಬಿಡಬಾರದು, ಬಿಡಬಾರದು. ಹೌದು, ಖಾರ ಇರುತ್ತೆ, ಮತ್ತೆ ಕಾವುನು ಇರುತ್ತೆ, ಬಿಸಿ ಇರುತ್ತೆ, ಬಿಸಿ ಇರುತ್ತೆ. ಹಾಗಾಗಿ ಅವು ಹೊರಗಡೆ ಹೋಗ್ಬಿಡುತ್ತೆ, ಸತ್ತೋಗುತ್ತೆ. ಒಂದು ಅರ್ಧ ಆದ್ರೂ ಕಳಿಬೇಕು. ಹೌದು, ಅರ್ಧ ಬಾರ್ದ ಕಳೆದಾಗ ನಾವು ಹುಳ ಬಿಟ್ರೆ ತಿಂದು ಆಮೇಲೆ ಅದನ್ನ ನೋಡ್ಕೊಂಡು ನಾವು ನೀರು ಹಾಕ್ತಾ ಇರಬೇಕು. ತೇವಾಂಶ ಮುಖ್ಯ, ಒಂದು ಅರ್ಧ ಭಾಗ ಆದ್ರೂ ತೇವಾಂಶ ಇರಬೇಕು, ಒಟ್ಟು ಇದರಲ್ಲಿ. ಆಮೇಲೆ ಅದು ಮೇಲೆ ಎಲ್ಲ ಗೊಬ್ಬರ ಮಾಡಿ ಕೆಳಗಡೆ ಹೋಗ್ತಾ ಇರ್ತದೆ, ಆಗ ಮೇಲ್ಗಡೆಯಿಂದ ನಾವು ತೆಕ್ಕೊಂಡು ಬರಬೇಕು. ನಿಮ್ ಬೆಳೆಗೆ ಬಳಸ್ಕೊಳ್ತೀರಾ? ಬಳಸ್ಕೊಳ್ತೀರಾ ಮುಖ್ಯವಾಗಿ ಭತ್ತದ ಭತ್ತಕ್ಕೆ ತರಕಾರಿಗೆ ತರಕಾರಿಗೆ ಬಳಸ್ತಾರೆ. ಎಷ್ಟು ಸಿಗುತ್ತೆ ನಿಮ್ಗೆ ಈಗ 2 ತೊಟ್ಟಿಯಿಂದ ಗೊಬ್ಬರ? ಚೀಲಗಳು ಲೆಕ್ಕದಲ್ಲಿ ಚೀಲಗಳು ನಾವು ಹಾಗೆ ಮಾಡೋದಿಲ್ಲ ಅಲ್ಲ, ನಾವು ಹಾಕ್ತಾ ಇರ್ತೀವಿ. ಈಗ 12 ಅಡಿ ಉದ್ದ 4 ಅಡಿ ಆಗಲ್ಲ ಅಂದ್ರೆ ಸುಮಾರು ಆಗುತ್ತೆ, ಸಾಕಷ್ಟು ಆಗುತ್ತೆ. ಮೇಲ್ಗಡೆ ಚಪ್ರ ಅಥವಾ ಮರಗಳು ಇದಾವೆ? ಇಲ್ಲ, ನಾವು ಶೀಟ್ ಹಾಕಿದೀವಿ. ಶೀಟೇ ಹಾಕಿದಾರೆ, ಅದೇ ಒಳ್ಳೇದಲ್ವಾ? ಹೌದು, ಯಾಕಂದ್ರೆ ಮಳೆಗಾಲದಲ್ಲಿ ಹೆಚ್ಚು ನೀರು ಹೋಗುತ್ತೆ, ಕಷ್ಟ ಆಗುತ್ತೆ, ನೆರಳು ಇರಬೇಕು. ಹೌದು, ಅದಕ್ಕೆ ಇವಾಗ ಕಾಯಿಗೆ ಅದು ಇದೇನು ಬರಲ್ವಾ? ಕೆಲವು ಹೆಗ್ಗಣಗಳು ಬರ್ತವೆ, ಪಕ್ಷಿಗಳು ಬರೋದು ಕಡಿಮೆ. ಹೆಗ್ಗಣ ಇಲಿ ಕಾಪಾಡಬೇಕು. ಒಳ್ಳೆ ಗೊಬ್ಬರ ಸಿಗುತ್ತೆ ಗುಣಮಟ್ಟದ್ದು, ಸಾವಯವ ಕೃಷಿಗೆ ಬಹಳ ಅನುಕೂಲ. ಹೌದು ಅದಕ್ಕೆ ನಾವು ಎಲ್ಲನೂ ಹಾಕ್ತೀವಲ್ಲ, ಸೊಪ್ಪು ಆಮೇಲೆ ತೆಂಗಿನ ನಾರು, ಅದನ್ನು ಕೆಳಗಡೆ ಎಲ್ಲ ಇಟ್ಟು ಇದು ಮಾಡಿದರೆ ತುಂಬ ಒಳ್ಳೇದು ಅದು. ಮತ್ತೆ ಇನ್ನೊಂದು, ನೀವು ಜೀವಸಾರ ಘಟಕನೂ ಇಟ್ಕೊಂಡಿದ್ದೀರಾ? ಜೀವಾಮೃತ ಡ್ರಮ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀರಾ? ಅದನ್ನು ಕೂಡ, ಅದಕ್ಕೂ ಸಮೇತ ಈರುಳ್ಳಿ ಸಿಪ್ಪೆ, ಆಮೇಲೆ ಬೆಳ್ಳುಳ್ಳಿ ಸಿಪ್ಪೆ, ಟೇಸ್ಟ್ ಆದ ತರಕಾರಿ ಯಾವುದು ಕೊಳ್ತಿರುತ್ತೆ ಅದನ್ನೆಲ್ಲ ಹಾಕ್ಬಿಟ್ಟು, ಅದನ್ನ ಅದಕ್ಕೂ ಸಗಣಿ ಗೊಬ್ಬರ ಹಾಕ್ಬೇಕು. ಸುಮ್ ಬರೇ ಇದನ್ನ ಹಾಕಿದ್ರು ಸಾಲದು. ಮತ್ತೆ ಬೆಲ್ಲ, ಮಣ್ಣು, ಇದೆಲ್ಲ ಮಣ್ಣು ಹಾಕ್ಬೇಕು, ಬೆಲ್ಲ ಹಾಕ್ಬೇಕು, ಸ್ವಲ್ಪ ಬೂದಿನೂ ಹಾಕ್ಬೇಕು, ಎಲ್ಲ ಹಾಕಿದ್ರೆ ತುಂಬಾ ಒಳ್ಳೆಯದು. ಅಂದ್ರೆ ನಿಮ್ದು ಜೀವಸಾರ ಘಟಕ, ಜೀವಾಮೃತ ಘಟಕ ಎರಡು ಒಂದರಲ್ಲೇ. ಅದನ್ನ ಸಾರ ಎಲ್ಲ ತೆಗೆದುಕೊಂಡು ಏನು ಮಾಡ್ತೀರಾ? ಅದನ್ನೆಲ್ಲ ತೆಗೆದು ನಾವು ಗಿಡಗಳಿಗೆ ಹಾಕ್ತೀವಿ. ಯಾವುದು ಫಸಲು ಬರುತ್ತೆ ಮೇನ್, ಆಮೇಲೆ ಹೂವಿನ ಗಿಡಕ್ಕೂ ಸಮೇತ ಈಗ ದಾಸವಾಳ ಗಿಡ ಎಲ್ಲ ಹೂ ಕಡಿಮೆ ಬಂದ್ರೆ ಅದನ್ನ ಹಾಕಿದ್ರೆ ಒಳ್ಳೆ ಒಳ್ಳೆ ಹೂಗಳು ಚೆನ್ನಾಗಿ ಕಲರ್ ಆಗಿ ಇರುತ್ತೆ. ತರಕಾರಿಗಳು ಬಳಸ್ತಾರೆ? ಹೌದು, ತರಕಾರಿಗೆ ಮೇನ್ ನಾನು. ಜೊತೆಗೆ ಅಜೋಲಾವನ್ನು ಬೆಳಿತೀವಿ ಅಂತ ಹೇಳಿ. ಹೌದು, ಅಜೋಲಾನು ಬೆಳಿತೀವಿ. ಅದೇನು ತೊಟ್ಟಿ ರೀತಿ ಮಾಡ್ಕೊಂಡಿದ್ದಾರೆ? ಹೌದು, ಅದೊಂದು ರಿಂಗ್ ಟೈಪ್ ಮಾಡ್ಕೊಂಡಿದೀವಿ. ನಮಗೆ ಸಾವಯವ ಭಾಗ್ಯದಲ್ಲಿ ಕೊಟ್ಟಂತ. ಸಾವಯವ ಭಾಗ್ಯದಲ್ಲಿ ಏನೇನು ತಗೊಂಡ್ರಿ? ಎರೆ ತೊಟ್ಟಿ ಇದ್ ಮಾಡಿದ್ವಿ, ಆಮೇಲೆ ಅಜೋಲಾ ಮಾಡಿದೀವಿ, ಆಮೇಲೆ ಗಂಜಲ ತೊಟ್ಟಿ ಅಂತ ಕೊಟ್ಟಿದ್ದಾರೆ, ಅದನ್ನ ನಾವು ಮಾಡಿಲ್ಲ, ಮಾಡ್ಕೊಂಡಿಲ್ಲ. ಹಸುನೂ ಇದೆಯಾ? ಹಸು ಇದೆ. ಗಂಜಲ ಸಿಗುತ್ತೆ? ಸಿಗುತ್ತೆ. ಗಂಜಲವನ್ನ ಬಳಸ್ಕೋಬೇಕು. ಅದು ನಾವು ಹುಲ್ಲನ್ನ ಅಲ್ಲೇ ಹಾಕೋದಂದ ಗಂಜಾಳ ನಮಗೆ ಅದರಲ್ಲಿ ಸಿಗಲ್ಲ, ಆಮೇಲೆ ನಾವು ಅದನ್ನ ತೆಗೆಯೋದಲ್ವಾ, ಅದಂದ ಅದಕ್ಕೋಸ್ಕರ ಜೀವಾಮೃತ ಮಾಡ್ತಾರೆ. ಜೀವಾಮೃತ ಮಾಡ್ತಾರೆ, ಅಲ್ಲೇ ಗಂಜಿ ಬಳಸ್ಕೊಂಡು ಅದು ಸಗಣಿಲ್ಲ ಹುಲ್ಲಲ್ಲೆಲ್ಲ ಮಿಕ್ಸ್ ಆಗಿರುತ್ತಲ್ಲ. ಈಗ ಈ ತೊಟ್ಟಿನಲ್ಲಿ ಅಜೋಲಾ ಬೆಳೆಸ್ತೀವಿ ಅಂತ ಹೇಳಿದ್ರಿ. ಹೌದು. ಹೇಗೆ ಅದು? ರಿಂಗ್ ತೊಟ್ಟಿ? ರಿಂಗ್ ತೊಟ್ಟಿ. ಅದಕ್ಕೆ ಫಸ್ಟ್ ಅದನ್ನ ಕ್ಲೀನ್ ಮಾಡಿ ಅದು ಹೊಸದು ತಂದಾಗೆ ಬಿಟ್ಟರೆ ಬದುಕಲ್ಲ, ಆಮೇಲೆ ಅದನ್ನು ಸ್ವಲ್ಪ ತೊಳೆದು ಕ್ಲೀನ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ದನದ ಗೊಬ್ಬರನ ಹಾಕಬೇಕು, ಹಾಕಿಬಿಟ್ಟು ನೀರು ಹಾಕಬೇಕು. ನೀರು ಹಾಕಿದ ಮೇಲೆ ಇದನ್ನು ಬಿಟ್ಟರೆ ಅಜೋಲಾ ಒಂದು ಏನಿಲ್ಲ, ಒಂದು ಸ್ವಲ್ಪ ಬಿಟ್ಟರು ಸಾಕು, ಹಾಕಿದ್ರೆ ಸಾಕು. ಅದು ಒಂದು ಏಳು ದಿವಸಕ್ಕೆಲ್ಲ ಸುಮಾರು ಬಂದ್ಬಿಡುತ್ತೆ, ಬಂದ್ಬಿಡುತ್ತೆ. ಆಮೇಲೆ ನಾವು ತೆಗಿತಾ ಇರಬೇಕು, ತೆಗ್ದ ತಕ್ಷಣ ಪುನಃ ಫುಲ್ ಆಗ್ತಾ ಇರುತ್ತೆ. ಮತ್ತೆ ಅದಕ್ಕೆ ಏನಾದ್ರೂ ಸಗಣಿ ಅಂತಾರೆ? ಅದೇ, ಸಗಣಿ ಹಾಕ್ಬೇಕು. ಸಗಣಿ ಹಾಕಿದ್ರೇನೆ ಅದು ಚೆನ್ನಾಗಿ ಬರೋದು. ಅಜೋಲಾನ ಏನ್ ಮಾಡ್ತೀರಾ? ಅದನ್ನ ನಾವು ಕೆರೆಗೆ ಹಾಕ್ತಿವಿ, ಆಮೇಲೆ ಕೆರೆಗೆ ಅಂದ್ರೆ ಮೀನಿಗೆ, ಅದು ಮೀನಿಗೆ, ಅದು ನಾಟಿ ಆದ ಮೇಲೆ ಗದ್ದೆಗೆ ಹಾಕ್ತಿವಿ. ಅದು ಕಳೆ ಎಲ್ಲ ತುಂಬಾ ಕಡಿಮೆ ಮಾಡುತ್ತೆ, ಎಲ್ಲ ಒಂದ್ ರೀತಿ ಚಾಪೆ ರೀತಿ ಆಗುತ್ತೆ. ಹೌದು ಹೌದು, ಅದು ಬಂದಷ್ಟು ಅದು ಸಮೇತ ಒಳ್ಳೇದು, ಸಾವಯವ ಅಂಶ ಅಂಶನೇ ಅದು, ಸಾವಯವ ಅಂಶ ಆಗುತ್ತೆ. ಮತ್ತೆ ಇವನ್ನು ನಾವು ಅಜೋಲನ್ನ ನಾವು ಸಮೇತ ತಿನ್ಬಹುದು, ಚೆನ್ನಾಗಿ ತೊಳೆದು ಪಕೋಡ ರೀತಿ ಮಾಡಿ ತಿನ್ಬಹುದು. ಅಂದ್ರೆ ಸಾವಯವ ರೀತಿಯಲ್ಲಿ ಮಾಡಿದಾಗ ಮಾಡಬಹುದು. ಪ್ರಾಣಿಗಳು ತಿನ್ಬಹುದಂತೆ, ನಾವು ತಿನ್ನಕ್ಕಾಗಲ್ವಾ? ಪ್ರಾಣಿಗಳಿಗೂ ಹಾಕ್ತಾರೆ. ಅದೇ, ಇವಾಗ ಕೋಳಿಗೆ ಹಾಕ್ತಾರೆ, ಹಸುಗೆ ಹಾಕ್ತಾರೆ, ಹಂದಿಗೆ ಹಾಕ್ತಾರೆ, ಆಮೇಲೆ ಮೀನಿಗೆ ಹಾಕ್ತಾರೆ. ಅವೆಲ್ಲ ತಿಂತು ಏನಾಗಲ್ಲ, ಆಗ ನಾವು ತಿನ್ಬಹುದು, ಅದು ಒಳ್ಳೇದೇ ಅದು. ಮತ್ತೆ ಅದು ಸಾರ್ವಜನಿಕನು ಸ್ಥಿರೀಕರಿಸುತ್ತೆ. ಹೌದು, ಭತ್ತದ ಬೆಳೆಗೆ, ಭತ್ತದ ಬೆಳೆಗೆ ಹೌದು ಅಲ್ವಾ? ಅದನ್ನು ಒಳ್ಳೆ ಒಳ್ಳೆ ಅನುಕೂಲ. ಅಂದ್ರೆ ಅದು ಸಾಕಷ್ಟು ಬೇರೆ ಬೇರೆ ಘಟಗಳು ಕೂಡ ತಾವು ಇಟ್ಕೊಂಡಿದ್ದೀವಿ. ಇವೆಲ್ಲ ಸಾವಯವ ಕೃಷಿಗೆ ಪೂರಕವಾಗಿ ಇವೆಲ್ಲ ಬೇಕಾಗತ್ತೆ. ಮತ್ತೆ ತರಕಾರಿ ಬೆಳೆಗಳನ್ನು ಬೆಳೀತಾರೆ? ಯಾವ್ಯಾವು? ಬದನೆ, ಸೋರೆಕಾಯಿ, ಹೀರೆ, ತುಪ್ಪದ ಹೀರೆ ಅಂತ ಹೇಳ್ತಾರೆ ಅದು, ಸೌತೆಕಾಯಿ. ಸೌತೆಕಾಯಿ, ಸೌತೆಕಾಯಿಲಿ ಎರಡು ಮೂರು ವೆರೈಟಿ ಇದೆ. ಅದರಲ್ಲಿಯೂ ನನಗೆ ತೋಟಗಾರಿಕೆ ಇಲಾಖೆಯಿಂದ ಪ್ರಶಸ್ತಿ ಬಂದಿದೆ. ಪ್ರತಿ ವರ್ಷನೂ ಎರಡು ಮೂರು ಪ್ರಶಸ್ತಿ ಗ್ಯಾರಂಟಿ. ಅಂದ್ರೆ ಪ್ರದರ್ಶನಕ್ಕೆ ಇಡ್ತೀವಿ, ಪ್ರದರ್ಶನಕ್ಕೆ ಇಡ್ತೀವಿ. ಇವೆಲ್ಲ ಸ್ವಂತ ಬಳಕೆಗೆನಾ ಇವು ತರಕಾರಿ? ಜಾಸ್ತಿ ಆದ್ರೆ ಈಗ ಬೇರೆಯವ್ರಿಗೆ ಕೊಡ್ತೀವಿ, ಅಂದ್ರೆ ಮಾರಾಟಕ್ಕೆ ಆಗಿ ಯಾರಿಗೂ ಕೊಟ್ಟಿಲ್ಲ. ಮತ್ತೆ ಈಗ ಭತ್ತದ ಬೆಳೆ ಇದಕ್ಕೆಲ್ಲ ಸಾಕಷ್ಟು ಕೆಲಸಗಾರರು ಬೇಕಾಗುತ್ತೆ. ಹೌದು. ನೀವು ಹೇಗೆ ಮಾಡ್ಕೊಳ್ತೀರಾ? ಈಗ ನಾಟಿ ಮಾಡ್ಬೇಕಾಗತ್ತೆ, ಕೊಯ್ಲು ಮಾಡ್ಬೇಕಾಗತ್ತೆ, ಇದೆಲ್ಲ. ಅವಾಗ ನಾವು ಕೂಡಾಳು ಅಂತ ಹೇಳ್ತೀವಿ, ಅದೇ ಒಬ್ಬರಿಗೆ ಕೂಡ್ಕೊಂಡು ಕೆಲಸ ಮಾಡ್ಕೊಳ್ತಾರೆ. ಮಾಡೋದು ನಾಟಿ ಮಾಡುವ, ನಾಟಿ ಮಾಡೋ, ನಾಟಿ ಮತ್ತೆ ಕೊಯ್ಲು, ಪೈರು ತೆಗೆಯುವ ಕೆಲಸ ಮಾತ್ರ ಮಾಡ್ತೀವಿ. ಬೆಳೆ ಕೆಲಸದಲ್ಲಿ ಮೊದಲು ಮಾಡ್ತಾ ಇದ್ರು, ಇವಾಗ ಎಲ್ಲ ಕೆಲಸದವ್ರನ್ನೇ ಅವಲಂಬಿತ ಆದ್ರಿಂದ ಬರೋದು ಸ್ವಲ್ಪ ಕಷ್ಟ. ಮತ್ತೆ ಈಗ ಮೊದಲು ಕೆಲಸ ಮಾಡೋರೆಲ್ಲ ಈಗ ಯಾರು ಮಾಡೋದಾಗಿ ಆಗಿದ್ದಾರೆ, ಅಲ್ಲ ಆರೋಗ್ಯದಲ್ಲಿ ಎಲ್ಲರಿಗೂ ತೊಂದರೆ ಆಗಿರೋದನ್ನ ಯಾರು ಬರ್ತಾ ಇಲ್ಲ. ಕೊಯ್ಲು ಮಾಡೋದಕ್ಕೆ ಯಂತ್ರ ಏನಾದ್ರೂ ಬಳಸ್ಕೊಳ್ತೀರಾ ಅಥವಾ ನೀವೇ? ಇಲ್ಲ, ನಾವೇ ಕೆಲಸ ಪ್ರತಿಯೊಂದು ನಾವೇ. ಇವನು ಕಚ್ಚಡ ಸಮೇತ ಮಿಷಿನಲ್ಲಿ ಮಾಡ್ತಾರೆ, ನಾವು ಕಚ್ಚಡ ಸಮೇತ ಮಿಷಿನಲ್ಲಿ ಮಾಡಲ್ಲ. ಅದು ಸ್ವಂತ ಮಿಷಿನಲ್ಲಿ ಮಾಡಿದ್ರೆ ಏನ್ ಮಾಡಿರ್ತಾರೆ ಅಂದ್ರೆ, ಕೆಲಸದವ್ರಿಗೆ ಕೊಟ್ಟಾಗ ಗಿಡನೆಲ್ಲ ರಿಂಗ್ ಹೊಡೆದ್ಬಿಟ್ಟು ಸಾಯಿಸ್ಬಿಡ್ತಾರೆ. ಅದು ತುಂಬಾ ನಮಗೆ ಲಾಸ್ ಆಗುತ್ತೆ. ಅದಕ್ಕಿಂತ ಕತ್ತಿಲೇ ಮಾಡಿದ್ರೆ ಅದು ಒಳ್ಳೇದು. ಒಟ್ಟಾರೆ ನಿಮಗೆ ಕೃಷಿ ತೃಪ್ತಿ ಕೊಟ್ಟಿದೆ? ಹೌದು, ತುಂಬಾ ತೃಪ್ತಿ ಇದೆ. ನಾವು ಯಾರಿಗೋ ಹೇಳಿದ್ರು ಸಮೇತ ನಾನು ಹೇಳೋದು, ಭತ್ತ ಫಸ್ಟ್ ಮಾಡಿ ನಾವು ತಿನ್ನೋಣ. ನಾವೀಗ ಕಾಫಿ ಬೆಳೆಸಿದ್ರು, ಮೆಣಸು ಬೆಳೆಸಿದ್ರು, ಅಡಿಕೆ ಬೆಳೆಸಿದ್ರು, ಅದನ್ನು ನಮಗೆ ತಿನ್ನಕ್ಕಾಗಲ್ಲ. ಈಗ ಹಣ ನಮ್ಮಲ್ಲಿ ಎಷ್ಟೋ ಇರುತ್ತೆ, ಹಣನ ನಮಗೆ ತಿನ್ನಕ್ಕಾಗಲ್ಲ. ನಾವು ತಿನ್ನಬೇಕಾಗಿರೋದು ಅಕ್ಕಿ ಅಲ್ವಾ. ಅದರಿಂದ ಆದಷ್ಟು ನಮ್ಮ ನಮ್ಮ ಬಳಕೆಗಾದರೂ ನೀವು ಗದ್ದೆ ಮಾಡಿ ಅಂತ ನಾನು ಎಲ್ಲರನ್ನು ಬೇಡ್ಕೊಳ್ತೀನಿ ಸರ್. ಒಳ್ಳೆ ಆದಾಯ ತಂದ್ಕೊಡ್ತಾ ಇದೆ. ಹೌದು, ತುಂಬಾ ಚೆನ್ನಾಗಿ. ಅದು ಸಾವಯವ ಕೃಷಿ ಒಂದ್ ರೀತಿ ಖುಷಿ ಅಲ್ವಾ? ಹೌದು, ನಮಗೆ ಒಂದು ತೃಪ್ತಿ ಏನಂದ್ರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಈಗ ಕೊರೋನಾ ಟೈಮಲ್ಲೆಲ್ಲ ಎಲ್ಲರೂ ನನಗೆ ಆ ಕಾಯಿಲೆ ಬಂತು ಈ ಕಾಯಿಲೆ ಬಂತು, ದೇವರದಿಂದ ನಮಗೆ ಏನೂ ಆಗ್ಲಿಲ್ಲ. ನಿಮ್ಮ ಮನೆಯವರು ಕೈ ಜೋಡಿಸ್ತಾರೆ ನಿಮಗೆ? ಹೌದು, ಅವ್ರ ಜೊತೆಲೇ ಇರ್ತದೆ. ಹಸುನು ಸಾಕ್ಲೇಬೇಕು ಸಾವಯವ ಕೃಷಿ ಮಾಡಬೇಕು. ಸಗಣಿ ಗಂಜು ಇದೆಲ್ಲ ಬೇಕೇ ಬೇಕು. ಸಗಣಿನೂ ಎರೆ ತೊಟ್ಟಿಗೆ ಬಳಸ್ಕೊಳ್ತಾರೆ? ಬಳಸ್ತೀವಿ, ಅದು ಬಳಸಲೇಬೇಕು ಸರ್, ಇಲ್ಲರೂ ಆಗಲ್ಲ. ಕೃಷಿ ತ್ಯಾಜ್ಯದ ಜೊತೆಗೆ ಸಗಣಿ ಸಗಣಿಯನ್ನು ಬಳಸ್ಕೊಂಡ್ರೆ ಚೆನ್ನಾಗಿ ಒಳ್ಳೆ ಗೊಬ್ಬರ ಆಗುತ್ತೆ. ಸಾವಯವ ಕೃಷಿ ಮಾಡಿದ್ರಿಂದ ನಿಮಗೆ ಒಳ್ಳೆ ಆಹಾರ ಆಗುತ್ತೆ. ಆಮೇಲೆ ಈಗ ನಾವು ಭತ್ತ ಬೆಳೆಸೋದ್ರಿಂದ ಹುಣ್ಣು ನಮಗೆ ಸಿಗುತ್ತೆ. ಈಗ ನಾವು ಹಸು ಸಾಕಿದ ಮೇಲೆ ನಮ್ಮಲ್ಲಿ ಭತ್ತ ಅದು ಹುಲ್ಲು ಇಲ್ಲ ಅಂದ್ಮೇಲೆ ನಾವು ಹಸು ಸಾಕಕ್ಕೆ ತುಂಬಾ ಕಷ್ಟ ಆಗುತ್ತೆ. ಹೊರಗೆ ಇಂದ ಎಷ್ಟು ತಂದು ನಮಗೆ ಕೊಡಕ್ ಆಗಲ್ಲ. ನಾವಾದ್ರೂ ಸಮೇತ ನಾವೀಗ ಹೊರಗಡೆಯಿಂದ ಅಕ್ಕಿ ಇಲ್ಲದೆ ದುಡ್ಡು ಇದ್ದು ಬಿಟ್ರೆ ಸಾಕ ನಮಗೆ. ದುಡ್ಡು ಇದ್ದ ಮೇಲೆ ಅಕ್ಕಿ ಬೇಕೇ ಬೇಕು, ಜೊತೆಗೆ ತರಕಾರಿಗಳು ಬೆಳ್ಕೊಬೇಕು ಸಾವಯವ ವಿಧಾನದಲ್ಲಿ ಬೆಳ್ಕೊಳ್ತಾರೆ. ಇದೆಲ್ಲ ಬಹಳ ಅನುಕೂಲ ಅನುಕೂಲ. ಆಮೇಲೆ ನಮಗೆ ಆರಾಮಾಗಿ ಇರೋಕೆ ಟೈಮ್ ಇಲ್ಲ, ಫ್ರೀ ಅಂತ ಹೇಳುವಂತದ್ದು ಟೈಮ್ ಇಲ್ಲ. ಒಂದೇ ಸೆಕೆಂಡ್ ಆದ್ರೂ ನಾವು ಅಲ್ಲಿಗೆ ಹೋಗೋಣ, ಆ ಕೆಲಸ ಮಾಡೋಣ, ಈ ಕೆಲಸ ಮಾಡೋಣ ಅಂತ ಹೋಗುವಂತ ಮನಸ್ಸು ಹಾಗೇ ಆಗುತ್ತೆ. ಓ ಆ ಗಿಡ ಏನಾಗಿದೆ ನೋಡೋಣ, ಈ ಗಿಡ ಏನಾಗಿದೆ ನೋಡೋಣ ಅಂತ ಹಾಗೆ ಮನಸ್ಸು ಆಗುತ್ತೆ. ಸತತವಾಗಿ ಕೆಲಸ ಇರುತ್ತೆ. ಹೌದು. ಆತ್ಮೀಯ ರೈತ ಬಾಂಧವರೇ, ತಾವು KR ಇಂದಿರಾ ಅವರ ಸಾವಯವ ಕೃಷಿ ಅನುಭವಗಳನ್ನು ಅವರಿಂದ ತಿಳ್ಕೋಬೇಕು ಅಂದರೆ ಅವರ ಮೊಬೈಲ್ ದೂರವಾಣಿ ಸಂಖ್ಯೆ 9448300755. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ, 9448300755. ತುಂಬ ಸಂತೋಷ ಇಂದಿರಾ ಅವರೇ, ತಾವು ಈ ಭತ್ತದ ಬೆಳೆಯನ್ನು ಮತ್ತು ಹಣ್ಣಿನ ಬೆಳೆಗಳನ್ನು ತರಕಾರಿ ಬೆಳೆಗಳನ್ನು ಸಾವಯವ ವಿಧಾನದಲ್ಲೇ ಬೆಳೀತಾ ಇದ್ದೀರಾ, ಈ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ, ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಕೊಡಗು ಜಿಲ್ಲೆ ಮಡಿಕೇರಿ ತಾಲೂಕು ಹೊಸಕೇರಿಯ KR ಇಂದಿರಾ ಅವರೊಂದಿಗಿನ ಭತ್ತದ ಸಾವಯವ ಕೃಷಿ ಅನುಭವಗಳನ್ನು ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಮಾತನಾಡಿಸಿದವರು PM ಜಗದೀಶ್. ಇದು ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ. ಇನ್ನು ನಾಳಿನ ಕೃಷಿ ರಂಗದಲ್ಲಿ ಕೃಷಿ ಸಿರಿ ನೇರ ಫೋನ್ ಇನ್ ಕಾರ್ಯಕ್ರಮ ಇರುತ್ತೆ. ಇದರಲ್ಲಿ ಭಾಗವಹಿಸಲು ಕರೆ ಮಾಡಿ ನಮ್ಮ ದೂರವಾಣಿ ಸಂಖ್ಯೆ 0872222285588. ನಾಳಿನ ಕೃಷಿ ರಂಗದಲ್ಲಿ ಮತ್ತೆ ಭೇಟಿಯಾಗೋಣ. ರೈತ ಬಾಂಧವರೇ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಿಧನ ಸುದ್ದಿ. ಕಟ್ಟೆಮಾಡು ಗ್ರಾಮದ ಪರಂಬು ಪೈಸಾರಿ ನಿವಾಸಿ ದಿವಂಗತ ಮರಾಠಿ ಭಟ್ಯಪ್ಪನವರ ಮಗ ಮರಾಠಿ ಲಿಂಗಪ್ಪ ರಾಜ ಅವರು ಇಂದು ಮಧ್ಯಾಹ್ನ 12 ಗಂಟೆಗೆ ನಿಧನರಾದರು. 53 ವರ್ಷ ಪ್ರಾಯದ ಮರಾಠಿ ಲಿಂಗಪ್ಪ ಅವರ ಅಂತ್ಯಕ್ರಿಯೆ ನಾಳೆ ಬೆಳಗ್ಗೆ 11 ಗಂಟೆಗೆ ಮೃತರ ಸ್ವಗ್ರಹ ಕಟ್ಟೆಮಾಡುವಿನಲ್ಲಿ ಜರುಗಲಿದೆ. ಮೃತ ಹೊದ್ದೂರು ಗ್ರಾಮಕಾರಳ ಅನಾಯಿಕ ಮಡಿಕೇರಿ ವಾಸ ಎಂಜಾಚೌರಿರ ಎಂ ಅಪ್ಪಯ್ಯ ಚಿಮ್ಮಣ ಇಂದು ಮರಣಪಟ್ಟಿತು. 63 ಬೈತರ ಚೌರಿರ ಎಂ ಅಪ್ಪಯ್ಯ ಚಿಮ್ಮಣ ಅಯ್ಯಂಗಡ ಆಕೇರಿ ಕಾರ್ಯ ನಾಳೆ ಮಜ್ಜಣ ಮಡಿಕೇರಿ ಕೊಡವ ಸಮಾಜ ಹತ್ರ ಕ್ಯಾಕೊಳತು ನಡಪ ಎಂದು ಒಕ್ಕಕಾರ ಅರಿಜಿಟ್ಟಿತು. ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿ ಜೊಂಪೆ ಓದ್ತಾ ಇರೋ ಕಲ್ಲುಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಸಮಾಜದಲ್ಲಿ ಪ್ರತಿಯೊಬ್ಬರನ್ನ ಗೌರವಿಸುವ ಮೂಲಕ ಮಾನವ ಹಕ್ಕುಗಳನ್ನ ರಕ್ಷಿಸಕುತ್ತೇಳಿ ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯವು ಹೇಳಲು. ಜಿಲ್ಲಾಡಳಿತ ವತಿಯಿಂದ ಇಂದು ಜಿಲ್ಲಾಧಿಕಾರಿ ಸಭಾ ಬಡೆಯಲ್ಲಿ ನಡೆದ ಮಾನವ ಹಕ್ಕುಗಳ ದಿನಾಚರಣೆ ಕಾರ್ಬಾರ್ನ ಅಧ್ಯಕ್ಷತೆಯನ್ನು ವಹಿಸಿ ಮಾತಾಡಿ, ಮನುಷ್ಯ ಜಾತಿ ತಾನೊಂದೇ ವಲಂ ಪಂಪ ಹೇಳಿರುವಂಗೆ ಯಾವುದೇ ಜಾತಿ ಧರ್ಮ ಅಸಮಾನತೆ ಇಲ್ಲದಂಗೆ ಎಲ್ಲರನ್ನ ಸಮಾನಾಗಿ ಕಾಣುವ ಮೂಲಕ ಮಾನವ ಹಕ್ಕನ ಉಳಿಸಿ ವಿಶ್ವ ಮಾನವರಾಕು. ಹೆಂಗಸರು ಮತ್ತೆ ಮಕ್ಕಳ ಶೋಷಣೆ ಜಾತಿ ಹೆಸರಲ್ಲಿ ನಿಂದನೆ ಮಾಡಿದು ಮಾನವ ಹಕ್ಕು ಉಲ್ಲಂಘನೆ ಮಾಡದಂಗೆ ಸಮಾಜದಲ್ಲಿ ಎಲ್ಲವೂ ಸಮಾನರು ತಿಳಿದನ್ನ ತಿಳ್ಕೊಂಡು ಮಾನವ ಹಕ್ಕನ್ನ ರಕ್ಷಿಸಕು ಯಾವುದೇ ಭೇದ ಭಾವ ಇಲ್ಲದಂಗೆ ಗೌರವಿಸಕುತ ಹೇಳ್ದು. ಕೇರಳದ ಕಾಸರಗೋಡಲ್ಲಿ ನಡೆದ ಕರಾಟೆ ಚಾಂಪಿಯನ್ಶಿಪ್ಲಿ ತಾವೂರು ಗ್ರಾಮದ ಮೋಕ್ಷಿತವು ಕಂಚಿನ ಪದಕನ ಪಡ್ಕೊಂಡಳು. ಇವು ದಯಾನಂದ ಮತ್ತೆ ಪ್ರೇಮ ದಂಪತಿನ ಮಂಗ. ಬಡತನ ಮುಕ್ತ ಮತ್ತೆ ಜೀವನೋಪಾಯ ಅಭಿವೃದ್ಧಿ ಪಂಚಾಯಿತಿ ವಿಷಯದಲ್ಲಿ ಕೊಡಗು ಜಿಲ್ಲೆನ ಮಡಿಕೇರಿ ತಾಲೂಕಿನ ಗಾಳಿಬೀಡು ಗ್ರಾಮ ಪಂಚಾಯಿತಿ ಸುವರ್ಣ ಸ್ಥಾನ ಪಡೆದುಟ್ಟು ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸತತ ವಿಕಾಸ ಪುರಸ್ಕಾರಕ್ಕೆ ಭಾಜನರಾಗಿಟ್ಟು. ನಾಳೆ 9:40 ದೆಹಲಿ ನಡೆಯುವ ರಾಷ್ಟೀಯ ಪಂಚಾಯಿತಿ ಪ್ರಶಸ್ತಿನ ರಾಷ್ಟಪತಿ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಪ್ರದಾನ ಮಾಡುವೆ. ಈ ಕಾರ್ಯಕ್ರಮ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ನಾಳೆ 9:40 ನೇರ ಪ್ರಸಾರ ಇದೆ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಗೌಡ ಯುವ ಸೇವಾ ಸಂಘ ಸೇರಿದಂಗೆ ಇನ್ನಿತರ ಸಮಿತಿನ ಕೂಡುಕೂಟಲಿ ಅರೆಭಾಷೆ ದಿನಾಚರಣೆ 15 ಹೊತ್ತಾರೆ 9:00 ಗೌಡ ಸಮುದಾಯ ಭವನ ಕೋಡಿಯಲ್ಬೈಲು ಸುಳ್ಯ ಇಲ್ಲಿ ಶ್ರೀ ಸದಾನಂದ ಮಾವಾಜಿ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿನ ಇಸಿಎಚ್ಎಸ್ ಪಾಲಿಕ್ಲಿನಿಕ್ನಲ್ಲಿ ಹುತ್ತರಿ ಹಬ್ಬದ ಪ್ರಯುಕ್ತ 14 ಮುಚ್ಚಿದೆ ತಿಳಿ ಪ್ರಕಟಣೆ ತಿಳಿಸಲು. ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವು ಇಂದು ವಿಧಿವಶಾದ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯ ಸೇರಿದಂಗೆ ಎಲ್ಲ ಕಡೆ ಸರ್ಕಾರಿ ರಜೆನ ಘೋಷಣೆ ಮಾಡಲಾಗುತ್ತು. ಇಂದಿಂದ 12 ಸಂತಾಪ ದಿನ ಆಗಿ ಮಾಡಲಾಗುತ್ತು. 3 ದಿನಗಳ ಕಾಲ ರಾಜ್ಯ ಸರ್ಕಾರ ಎಲ್ಲಾ ಕಟ್ಟಡಗಳ ಮೇಲೆ ರಾಷ್ಟ್ರಧ್ವಜನ ಅರ್ಧಕ್ಕೆ ಹಾರಿಸಿ ಎಲ್ಲರನ್ನ ಬಿಟ್ಟು ಹೋದ ನಾಯಕಂಗೆ ಶ್ರದ್ದಾಂಜಲಿನ ಸಲ್ಲಿಸಲಾಗಿದೆ. ನಾಳೆ ಸಾರ್ವಜನಿಕ ರಜನ ಘೋಷಣೆ ಮಾಡಿದ ಹಿನ್ನೆಲೆಯಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯ ನಿಗದಿ ಮಾಡಿದ ಎಲ್ಲಾ ಪದವಿ ಪರೀಕ್ಷೆಗಳನ್ನು ಮುಂದೂಡಲಾಗುತ್ತೇಳಿ ಕುಲಸಚಿವರು ಪ್ರಕಟಣೆ ತಿಳಿಸಲು. ನಾಳೆ ಸಾರ್ವಜನಿಕ ರಜೆ ಇರುವುದರಿಂದ ಕುಶಾಲನಗರ ಮತ್ತು ಸೋಮವಾರಪೇಟೆ ವ್ಯಾಪ್ತಿಯಲ್ಲಿ ಸೆಸ್ಕ್ ವಿಭಾಗ ನಿಗದಿ ಮಾಡಿದ ಜನಸಂಪರ್ಕ ಸಭೆಯ ಮುಂದೂಡಲಾಗುತ್ತೇಳಿ ಸೆಸ್ಕ್ ಕಾರ್ಯಪಾಲನಾ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ತಿಳಿಸಲು. ಕರ್ನಾಟಕ ಲೋಕಾಯುಕ್ತ ಕೊಡಗು ಜಿಲ್ಲೆನ ಅಧಿಕಾರಿಯು ನಾಳೆ ನಿಗದಿ ಮಾಡಿದ ವಿರಾಜಪೇಟೆ ತಹಶೀಲ್ದಾರ್ ಕಚೇರಿಯಲ್ಲಿ ಸಾರ್ವಜನಿಕರಿಂದ ಪುಕಾರ ಅರ್ಜಿ ತಕೊಳ್ಳುವ ಕಾರ್ಯಕ್ರಮನ 13 ಹೊತ್ತಾರೆ 11:00 ಮಧ್ಯಾಹ್ನ 1:00 ವಿರಾಜಪೇಟೆ ತಹಶೀಲ್ದಾರ್ ಕಚೇರಿ ಸಭಾಭಾಡಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆ ಅಡಿಲಿ ಪುಕಾರ ಅರ್ಜಿನ ವಿತರಿಸಿ ತುಂಬಿದ ಮತ್ತೆ ನೋಟರಿಂದ ಅಫಿಡೇಟ್ ಮಾಡಿದ ಅರ್ಜಿನ ತಕೊಂಡ್ವೆತೇಳಿ ಲೋಕಾಯುಕ್ತ ಪೊಲೀಸ್ ಉಪಾಧ್ಯಕ್ಷರು ತಿಳಿಸಲು. ಕೊಡಗು ವಿಭಾಗದ ಅಂಚೆ ಅದಾಲತ್ನ ಸಭೆ 23 ಅಂದೇ ಹೊತ್ತಾರೆ 11:00 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿಯಲ್ಲಿ ನಡೆದಿದೆ. ಗೌಡಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಗೌಡಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಆರೋಗ್ಯ ತಪಾಸಣಾ ಹಂಗೆ ರಕ್ತದಾನ ಶಿಬಿರ ನಡೆದು. ಮಡಿಕೇರಿ ಜಿಲ್ಲಾಸ್ಪತ್ರೆ ರಕ್ತನಿಧಿ ಕೇಂದ್ರದ ವೈದ್ಯಾಧಿಕಾರಿ ಕರುಂಬಯ್ಯ ಉದ್ಘಾಟಿಸಿ ಮಾತಾಡಿ, ಆರೋಗ್ಯವಾಗಿರುವವು ನಿಯಮಿತ ರಕ್ತದಾನದ ಒಳ್ಳೆ ಆರೋಗ್ಯನ ವೃದ್ಧಿಯಾದೆ. ದೆಹಲಿ ಕಬ್ಬಿನಾಂಶ ಸಮತೋಲನದಲ್ಲಿದ್ದದೆ, ಹೃದಯಘಾತದ ಪಾರಾಕು, ರಕ್ತದಾನದ ಇನ್ನೊಂದು ಜೀವ ಉಳಿಸುವುದರೊಟ್ಟಿಗೆ ದಾನಿಗಳ ದೆಹಲಿ ಹೊಸ ಜೀವಕೋಶಗ ಉತ್ಪತ್ತಿಯಾಕೆ ಸಹಾಯ ಆದೆ ಅಂತ ಹೇಳ್ದು. ಪೊನ್ನಂಪೇಟೆ ಕೊಡವ ಸಮಾಜ ಮತ್ತು ಕೊಡವ ಸಮಾಜ ಪೊಮ್ಮಕ್ಕಡ ಕೂಟದ ಕೂಡುಕೂಟಲಿ 26 ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ರಕ್ತದಾನ ಶಿಬಿರನ ಏರ್ಪಾಡು ಮಾಡಲಾಗಿತ್ತು. ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆನ ಪ್ರಸಕ್ತ ವರ್ಷದಲ್ಲಿ ಪರಿಶಿಷ್ಟ ಜಾತಿ ಉಪಯೋಜನೆ ಅಡಿಲಿ ಇಲಾಖೆ ಮುಖ್ಯ ಕಾರ್ಯಕ್ರಮಗಳಾದ ಯುವಜನ ಮೇಳ ಹಂಗೆ ಯುವಜನೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿಕೆ ಉತ್ತೇಜಿಸುವ ದೃಷ್ಟಿಯಿಂದ ಪರಿಶಿಷ್ಟ ಜಾತಿ ಯುವ ಜನರಿಗೆ ಜಾನಪದ ಕಲಾ ಪ್ರಕಾರಗಳ ತರಬೇತಿ ಶಿಬಿರ 17 ನಡೆದಿದೆ. ವಿರಾಜಪೇಟೆ ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ವತಿಯಿಂದ ನಾಟಿ ವೈದ್ಯೆ ಬಿಜಿ ನಟರಾಜ್ ಬೋರ್ಕರಾವ್ಗೆ ಭಾರತ ಭೂಷಣ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿತು. ಕೃಷಿ ಹಂಗೆ ನಾಟಿ ವೈದ್ಯ ಕ್ಷೇತ್ರದಲ್ಲಿ ಸೇವೆಯನ್ನು ಗುರುತಿಸಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗಿತ್ತು. ಇಲ್ಲಿಗೆ ಇಂದಿನ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಸುಳ್ಯ.